ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ. ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ. ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ? ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ. ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ರಾಜ್ಯದಲ್ಲಿ ಒಟ್ಟು 637 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರಕಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು, ಯಾದಗಿರಿ, ಬಳ್ಳಾರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 10%. ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 25%. ವಿಜಯಪುರ ಜಿಲ್ಲೆ ಒಳಗ 15%. ಕೊಪ್ಪಳ, ಬಾಗಲಕೋಟೆ ಜಿಲ್ಲೆಗಳಲ್ಲಿ 20% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬೀದರ್ ಮತ್ತು ಜೈರಾಬಾದ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ ಅಲ್ಲಲ್ಲಿ ತುಂತುರು ಮಳೆ ಆಗುವಂತಹ ಸಾಧ್ಯತೆಗಳದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸಿ ಮಾನವನ ಜೀವನದಲ್ಲಿ ಯೋಗದ ಮಹತ್ವ. ಈ ಕುರಿತು ಕಲಬುರಗಿ ಜಿಲ್ಲೆಯ ಮಹಾಕಾಂ ಕ್ರಾಸ್ ಹತ್ತಿರವಿರುವ ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಯೋಗ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಆನಂದ್ ಎಸ್ ಗುತ್ತಿದಾರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಒಂದು ಜೀವನದೊಳಗೆ ನಾವು ಆರೋಗ್ಯದ ಬಗ್ಗೆ ಬಹಳಷ್ಟು ಮಹತ್ವ ಕೊಡಬೇಕಾಗಿದೆ. ನಮ್ಮ ರೈತರಿಗೆ ಆರೋಗ್ಯ ಬಹಳ ಮುಖ್ಯ ಆಗ್ತದೆ. ಯಾಕಪ್ಪ ಅಂತಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ತಾವು ಕೆಲಸ ಮಾಡ್ತಾ ಇರ್ತೀರಿ. ಇಂತಹ ಸಂದರ್ಭದೊಳಗೆ ಎಲ್ಲ ಜವಾಬ್ದಾರಿಗಳು ಕೂಡ ನಿಮ್ಮ ಮೇಲೆ ಇರ್ತದೆ. ಫ್ಯಾಮಿಲಿ ಜವಾಬ್ದಾರಿ ಇರಬಹುದು ಅಥವಾ ಕೃಷಿ ಜವಾಬ್ದಾರಿ ಇರಬಹುದು, ನಿಮ್ಮ ಮೇಲೆ ಇರುವಂತದ್ದು. ಅದಕ್ಕೆ ನಮ್ಮ ಮನೆ ಮಂದಿ ಎಲ್ಲ ಆರೋಗ್ಯ ಪೂರ್ಣವಾಗಿದ್ರೆ ಎಲ್ಲ ಕೆಲಸಗಳನ್ನ ಸಕಾಲಕ್ಕೆ ನಾವು ಮುಂದುವರೆಸಿಕೊಂಡು ಹೋಗುದಕ್ಕೆ ಅನುಕೂಲ ಆಗ್ತದೆ. ಈ ನಿಟ್ಟಿನೊಳಗೆ ನಾವು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತಂದಾಗ ಯೋಗ ಅನ್ನುವಂಥದ್ದು ಬಹಳ ಮಹತ್ವದ್ದು ಅನ್ನೋದು ತಮಗೆಲ್ಲ ಗೊತ್ತಿರುವಂಥದ್ದು. ಅದಕ್ಕೆ ಇವತ್ತಿನ ಕಾರ್ಯಕ್ರಮದೊಳಗೆ ಯಾವ ರೀತಿ ನಮ್ಮ ಜೀವನದೊಳಗೆ ಯೋಗದ ಮಹತ್ವ ಇದೆ, ಅದನ್ನ ಯಾವ ರೀತಿ ಅಳವಡಿಸಿಕೊಳ್ಬೇಕು, ಯಾವ ರೀತಿ ವೈಜ್ಞಾನಿಕವಾಗಿ ಯೋಗವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ವಿಷಯವನ್ನು ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಕಲಬುರಗಿ ಜಿಲ್ಲೆ ಮಹಾಕಾಂ ಕ್ರಾಸ್ನೊಳಗೆ ಇರುವಂತಹ ಹೈನು ವಿಜ್ಞಾನ ಮಹಾವಿದ್ಯಾಲಯದೊಳಗ ಸಹಾಯಕ ಪ್ರಾಧ್ಯಾಪಕರು ಮತ್ತು ಯೋಗ ಗುರುಗಳಾಗಿಯೂ ಕೆಲಸ ನಿರ್ವಹಿಸುತ್ತಾ ಇರುವಂತಹ ಡಾಕ್ಟರ್ ಆನಂದ್ ಎಸ್ ಗುತ್ತಿದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಯೋಗವನ್ನ ಅವರು ಕಾಲೇಜಿನೊಳಗೆ ಕಲಿಸ್ತಾ ಇದ್ದಾರೆ ಮತ್ತು ಒಳ್ಳೆಯ ಯೋಗಪಟು ಕೂಡ ಹೌದು. ಅವರು ಇವತ್ತಿನ ಕಾರ್ಯಕ್ರಮದೊಳಗೆ ಯೋಗದ ಬಗ್ಗೆ ತಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಡಾಕ್ಟರ್ ಆನಂದ್ ಗುತ್ತಿದಾರ್ ಅವರು, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು ಸರ್. ಯೋಗದ ಬಗ್ಗೆ ನಮ್ಮಲ್ಲಿ ಇತ್ತೀಚೆಗೆ ಬಹಳಷ್ಟು ಜಾಗೃತಿ ಮೂಡ್ತಾ ಇದೆ. ಯಾವಾಗ ನಮ್ಮ ದೇಶದ ಯೋಗ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ. ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಉತ್ಸಾಹ ಬಂದಿದೆ ಯೋಗವನ್ನ ಮಾಡಬೇಕು ಅನ್ನುವಂಥದ್ದು. ಆದರೂ ಕೂಡ ಈ ಯೋಗದ ಬಗ್ಗೆ ಇನ್ನಷ್ಟು ನಾವು ತಿಳ್ಕೊಳ್ಳುವಂತಹ ಅವಶ್ಯಕತೆ ಇದೆ. ಅದನ್ನ ರೆಗ್ಯುಲರ್ ಆಗಿ ನಮ್ಮ ಜೀವನದೊಳಗೆ ಪ್ರತಿನಿತ್ಯ ಅಳವಡಿಸಿಕೊಳ್ಳುವಂತಹ ಒಂದು ಕೆಲಸ ಇವತ್ತಿನ ದಿವಸ ಆಗಬೇಕಾಗಿದೆ. ಅದಕ್ಕೆ ಮೊದಲನೇದಾಗಿ ನಾವು ಯೋಗ ಅಂತಂದ್ರೆ ಏನು ಅನ್ನುವಂತಹ ಒಂದು ವಿಚಾರ ಹೇಳಿಕೊಂಡೇ ಈ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಯೋಗ ಎಂದರೆ ದೇಹ ಮನಸ್ಸು ಮತ್ತು ಆತ್ಮದ ನಡುವಿನ ಸಮತೋಲನವನ್ನು ಸಾಧಿಸುವ ಪ್ರಕ್ರಿಯೆ ಆಗಿದೆ. ಯೋಗದೊಳಗೆ ಎಷ್ಟು ವಿಧಾನ ಅದಾವ ಅಂತೀರಿ? ಯೋಗದಲ್ಲೂ ಹಲವಾರು ವಿಧಾನಗಳಿವೆ. ಅದರಲ್ಲಿ ಪ್ರಮುಖವಾದವು ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ, ಕರ್ಮಯೋಗ, ಹಠಯೋಗ ಮತ್ತು ಧ್ಯಾನಯೋಗ ಮುಂತಾದ ವಿಧಾನಗಳನ್ನು ಹೊಂದಿದೆ. ಯೋಗ ಮಾಡುವುದರಿಂದ ಸಾಕಷ್ಟು ಪ್ರಯೋಜನಗಳು ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಏನೇನು ಪ್ರಯೋಜನಗಳು? ಯೋಗ ಮಾಡುವುದರಿಂದ ಹಲವಾರು ಪ್ರಯೋಜನಗಳಿವೆ. ಅವುಗಳಲ್ಲಿ ಮುಖ್ಯವಾಗಿ ನಮ್ಮ ದೇಹದ ಮನಸ್ಸು ಮತ್ತು ಆತ್ಮದ ಯೋಗಕ್ಷೇಮದ ಮೇಲೆ ಕೇಂದ್ರೀಕರಿಸಲಾಗುತ್ತದೆ. ಈಗ ಯೋಗ ಮಾಡಿದ್ರೆ ಏನಾದರೂ ತೊಂದರೆ ಆಗ್ತದೆ ಏನೋ ಅನ್ನುವಂತಹ ಒಂದು ವಿಚಾರ ಬರ್ತದೆ, ಹಂಗೇನಾದರೂ ತೊಂದರೆಗಳು ಅಥವಾ ಅಡ್ಡ ಪರಿಣಾಮಗಳು ಏನಾದರೂ ಆಗ್ತವೆ? ತುಂಬಾ ಒಳ್ಳೆ ಪ್ರಶ್ನೆ ಸರ್. ಸೂಕ್ತ ತರಬೇತಿ ಹೊಂದಿದ ಯೋಗ ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿ ಮಾಡಿದರೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಅಡ್ಡಿ ಇಲ್ಲ ಅಂದ್ರೆ ಯೋಗ ಗುರುಗಳ ಮುಖಾಂತರ ಮಾತ್ರ ನಾವು ಮಾಡಬೇಕು, ಸೂಕ್ತವಾಗಿ ಮಾಡಬೇಕು ಅನ್ನುವಂತಹ ಮಾತನ್ನು. ಯೋಗವನ್ನ ದಿನಾಲೂ ನಾವು ಕೈಗೊಳ್ಬೇಕಾ ಹೆಂಗ? ಹೌದು ಸರ್, ನಮ್ಮ ಆರೋಗ್ಯ ಹಾಗೂ ನಮ್ಮ ದೇಹದ ಚೆನ್ನಾಗಿರಬೇಕಂದ್ರೆ ದಿನನಿತ್ಯ ಯೋಗ ಮಾಡುವುದು ರೂಢಿ ಮಾಡಿಕೊಳ್ಳಬೇಕು. ಈಗ ನೋಡ್ರಿ, ನಾವು ದಿನಾಲು ಆಟ ಆಡ್ತೀವಿ, ಆಮೇಲೆ ಬೇರೆ ಬೇರೆ ವ್ಯಾಯಾಮಗಳನ್ನ ಮಾಡ್ತೀವಿ, ಶಾರೀರಿಕ ಕೆಲಸಗಳನ್ನ ಮಾಡ್ತೀವಿ. ಇಂತಹ ಸಂದರ್ಭದೊಳಗೆ ನಮಗೆ ಹೌದಪ್ಪ ಸಾಕಷ್ಟು ಶ್ರಮ ಆಗಿದೆ, ಯೋಗ ಯಾಕೆ ಬೇಕು ಅನ್ನುವಂತಹ ಒಂದು ವಿಚಾರ ಬರ್ತದೆ. ಹಂಗಾದ್ರೆ ಯೋಗ ಮತ್ತು ಇನ್ನಿತರ ವ್ಯಾಯಾಮ ಇರಬಹುದು ಅಥವಾ ಶಾರೀರಿಕ ಶ್ರಮ, ಏನ್ ವ್ಯತ್ಯಾಸ ಆಗ್ತದೆ? ಇದು ವ್ಯತ್ಯಾಸ ಇದೆ ಸರ್. ಯೋಗ ಮಾಡುವುದರಿಂದ ನಮ್ಮ ದೇಹದ ಆಂತರಿಕ ಆತ್ಮಗಳು ಹೊಂದಿರುವ ಲಯಬದ್ಧ ರೀತಿಯಲ್ಲಿ ಆಸನಗಳನ್ನು ಅಭ್ಯಾಸ ಮಾಡಲಾಗುತ್ತದೆ. ವ್ಯಾಯಾಮದಲ್ಲಿ ದೈಹಿಕ ಯೋಗಕ್ಷೇಮದ ಬಗ್ಗೆ ಹೆಚ್ಚು ಗಮನ ನೀಡಲಾಗುತ್ತದೆ. ಅಂದ್ರೆ ನಾವು ಆಂತರಿಕ ಭಾಗಗಳಾದಂತಹ ಲಿವರ್ ಆಗಿರಬಹುದು, ಕಿಡ್ನಿ ಆಗಿರಬಹುದು, ಇವಕ್ಕೆಲ್ಲ ನಾವು ಒಳ್ಳೆ ರೀತಿಯಿಂದ ಯೋಗದಿಂದ ನಾವು ಒಂದು ವ್ಯಾಯಾಮ ಮಾಡಿಸಬಹುದು ಹಾಗೂ ಅವುಗಳ ಅಭಿವೃದ್ಧಿಗೊಳಿಸಬಹುದು. ಏನಾದರೂ ಡಿಸೀಸ್ ಇದ್ರೆ ಆಂತರಿಕವಾಗಿರುವಂತದ್ದು, ಆದರೆ ವ್ಯಾಯಾಮದಿಂದ ಬಾಹ್ಯ ಸೌಂದರ್ಯಗಳನ್ನು ವೃದ್ಧಿಗೊಳಿಸಬಹುದು. ಈಗ ಸಾಮಾನ್ಯವಾಗಿ ಎಷ್ಟು ಸಮಯ ನಾವು ಯೋಗಕ್ಕಾಗಿ ತೆಗೆದಿಡಬಹುದು ಅಂತೀರಿ? ಇಂತಿಷ್ಟ ಸಮಯ ಅಂತೇನಿಲ್ಲ ಸರ್, ಆದರೆ ದಿನದಲ್ಲಿ 30 ನಿಮಿಷ ಮಾಡಿದರೆ ಸಾಕು. ಒಂದು ಅರ್ಧ ತಾಸು, ಅರ್ಧ ತಾಸು ಮಾಡಬೇಕು, ಡೈಲಿ ಅರ್ಧ ತಾಸು ಮಾಡಬೇಕು ಸರ್. ಈಗ ಯೋಗ ಯಾವಾಗ ಮಾಡಬೇಕು ಅನ್ನುವಂತಹ ಒಂದು ಪ್ರಶ್ನೆ ಬರ್ತದೆ, ಮುಂಜಾನೆ ಮಾಡಲು, ಸಾಯಂಕಾಲ ಮಾಡಲು ಅಥವಾ ಮಧ್ಯಾಹ್ನ ಮಾಡಬೇಕು, ಯಾವ ಸಮಯ ಉತ್ತಮ ಅಂತಂತೀರಿ? ನಮ್ಮ ಆಧುನಿಕ ಜೀವನದಲ್ಲಿ ಬಹಳ ಜನಕ್ಕೆ ಸಮಯ ಸಿಗ್ತಾ ಸಿಗುದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ನಮ್ಗೆ ಒಳ್ಳೆ ರೀತಿಯ ಪ್ರಯೋಜನ ಪಡ್ಕೊಳ್ಬೇಕಂದ್ರೆ ಸರಿಯಾದ ಸಮಯ ಅಂದ್ರೆ ಬೆಳಗಿನ ಸಮಯ, ಅದರಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಬಹಳ ಉತ್ತಮ ನಮ್ಮ ದೇಹಕ್ಕೆ. ಕೆಲವೊಬ್ಬರಿಗೆ ಸಮಯ ಸಿಗಲಾರದ್ರಿಂದ ನಾವು ಸಾಯಂಕಾಲ ಮಾಡ್ಕೋಬೇಕು. ಆದ್ರೆ ನಮ್ಮ ಸಲುವಾಗಿ ನಾವು ಸಮಯ ತಗೊಳ್ಳಬೇಕು, ನಾವು ಆರೋಗ್ಯ ಅಂದಿರ್ಬೇಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಲೇಬೇಕು. ಅಡ್ಡಿಲ್ಲ. ಯೋಗ ಮಾಡೋದಕ್ಕೆ ಒಂದು ಉತ್ತಮವಾದಂತಹ ಒಂದು ಸ್ಥಳ, ಗಾಳಿ ಬೆಳಕು ಆಡುವಂತಹ ಒಂದು ಸ್ಥಳ, ಎಲ್ಲಿ ಮಾಡಿದ್ರೆ ಚಲೋ ಅಂತಂತೀರಿ ಸರ್? ಇದಕ್ಕಿಂತ ಸ್ಥಳ ಅಂತೇನಿಲ್ಲ ಸರ್, ಅಂದ್ರೆ ನಾವು ಮಾಡುವಾಗ ಮಾಡುವಂತ ಏರಿಯಾ ಏನಿರುತ್ತಲ್ಲ ಸರ್, ಸಮತಟ್ಟವಾಗಿರ್ಬೇಕು, ಗಾಳಿ ಬೆಳಕು ಮತ್ತು ಶಾಂತಿಯಿಂದ ಸ್ಥಳವನ್ನು ಕೂಡಿರ್ಬೇಕು. ಅಂದ್ರೆ ಉದಾಹರಣೆ ನಾವು ಹೇಳಬೇಕಂದ್ರೆ ನಾವು ಪಬ್ಲಿಕ್ ಗಾರ್ಡನ್ ಅಲ್ಲಿ ಹೋಗ್ಬೋದು ಸರ್, ಅಥವಾ ಎಲ್ಲೂ ಹೋಗಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಟೆರೆಸ್ಟ್ ಇರುತ್ತಲ್ಲ ಸರ್ ಮೇಲ್ಗಡೆ, ಅಲ್ಲಿ ಮಾಡಬಹುದು ಸರ್, ಅಥವಾ ಯಾವ್ದಾದ್ರು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಕೂಡ ಮಾಡಬಹುದು. ಅಂದ್ರೆ ಏನು ಗದ್ದಲ ಇರಬಾರ್ದು, ಯಾವ್ದು ಡಿಸ್ಟರ್ಬೆನ್ಸ್ ಇರಬಾರ್ದು, ಡಿಸ್ಟರ್ಬೆನ್ಸ್ ಇರಬಾರ್ದು, ಸ್ಥಳ ಸಮತಟ್ಟವಾಗಿರ್ಬೇಕು ಸರ್. ಈಗ ಯೋಗ ಮತ್ತು ಧ್ಯಾನ ಪ್ರಾಣಾಯಾಮ ಅಂತ ನಾವು ಅಂತ ಇರ್ತೀವಿ, ಯೋಗ ಮತ್ತು ಧ್ಯಾನ ಇವುಗಳ ನಡುವಿನ ವ್ಯತ್ಯಾಸ ಏನಂತೀರಿ? ಯೋಗದಲ್ಲಿ ಶಾರೀರಿಕ ತಯಾರಿ ಮತ್ತು ಶ್ರದ್ಧೆಯಿಂದ ಕೂಡಿತರುತ್ತೆ ಸರ್, ಧ್ಯಾನವು ಮನಸ್ಸು ಶಾಂತಿಯಿಂದ ಕೂಡಿರುತ್ತೆ ಸರ್. ಈಗ ಯೋಗ ಶುರು ಮಾಡ್ತೀವಿ ಅಂತ ಹೇಳಿ ಅನ್ಕೊಂಡಾಗ ಒಂದು ನಿರ್ಧಾರ ಮಾಡಿದೀವಿ ನಾವು ಯೋಗ ಮಾಡಬೇಕು ಅಂತ ಹೇಳಿ, ಯೋಗವನ್ನು ಶುರು ಮಾಡೋದಕ್ಕಿಂತ ಮೊದಲು ಮತ್ತು ಆ ನಂತರ ಏನೇನು ನಾವು ಕ್ರಮಗಳನ್ನು ಪಾಲಿಸಬೇಕಂತೀರಿ? ಯೋಗ ಪ್ರಾರಂಭಿಸುವ ಮುನ್ನ ನಮ್ಮ ದೈನಂದಿನ ಕ್ರಿಯೆಗಳನ್ನು ಮುಗಿಸಿ ಆದಷ್ಟು ಖಾಲಿ ಹೊಟ್ಟೆಯಿಂದ ಪ್ರಾರಂಭಿಸಬೇಕು ಸರ್ ಯೋಗ. ನಂತರ 30 ನಿಮಿಷಗಳ ಕಾಲ ವಿಶ್ರಾಂತಿ ತೆಗೆದುಕೊಂಡು ನಮ್ಮ ದೈನಂದಿನ ಕಾರ್ಯಕ್ರಮಗಳನ್ನು ಮಾಡಿದರೆ ಉತ್ತಮ. ಈಗ ಯೋಗದೊಳಗೆ ಏನು ನಾವು ಅಂತೀವಿ ಧ್ಯಾನ ಅಂತೀವಿ, ಧ್ಯಾನ ಯಾಕೆ ಮುಖ್ಯ ಆಗ್ಯದ ಅಂತೀರಿ? ಧ್ಯಾನ ಮನಸ್ಸು ಸ್ವಚ್ಛಗೊಳಿಸುತ್ತದೆ ಮತ್ತು ನಮ್ಮ ಭಾವನಾತ್ಮಕ ಸಮತೋಲನವನ್ನು ಸಾಧಿಸಲು ಧ್ಯಾನವು ಸಹಾಯ ಮಾಡುತ್ತದೆ. ಈಗ ಯೋಗ ನಾವು ಅಳವಡಿಸಿಕೊಂಡಿವಿ ಅಂತಂದ್ರೆ ನಮ್ಮ ಜೀವನದೊಳಗೆ ಅದು ಯಾವ ರೀತಿ ಉಪಯುಕ್ತ ಆಗ್ಯದ ಮತ್ತು ಅದರಿಂದ ನಮ್ಮ ದೈಹಿಕ ಶಕ್ತಿಯನ್ನು ಯಾವ ರೀತಿ ನಾವು ಸುಧಾರಣೆ ಮಾಡಿಕೊಳ್ಬಹುದು, ಹೆಚ್ಚು ಮಾಡಿಕೊಳ್ಬಹುದು ಅಂತೀರಿ? ಯೋಗವು ನಮ್ಮ ಜೀವನದಲ್ಲಿ ಶಕ್ತಿ, ನಮ್ಮ ದೇಹದ ಸ್ಥಿತಿ ಉತ್ತಮಗೊಳಿಸಲು ಮತ್ತು ಮನಸ್ಸು ಕೇಂದ್ರೀಕರಣಗೊಳಿಸಲು ಸಹಾಯ ಮಾಡುತ್ತದೆ. ಯೋಗವು ದೇಹದ ಆಕೃತಿ ಸೌಂದರ್ಯ ಉತ್ತಮಗೊಳಿಸುವುದಲ್ಲದೆ ನಮ್ಮ ಮನಸ್ಸುಗಳು ಉಲ್ಲಾಸದಾಯಕರುವಂತೆ ಮಾಡುತ್ತದೆ. ಇಂದಿನ ಜೀವನ ನಾವು ನೋಡ್ತಾ ಇದ್ದೀವಿ, ಬಹಳ ಒತ್ತಡದಿಂದ ಕೂಡಿದಂತಹ ಒಂದು ಜೀವನ, ಯೋಗವನ್ನ ಅಳವಡಿಸಿಕೊಳ್ಳುವುದರಿಂದ ಈ ಒತ್ತಡವನ್ನ ಕಡಿಮೆ ಮಾಡಬಹುದು ಅನ್ನುವಂತಹ ಮಾತದ ಸಾಕಷ್ಟು ಅದರ ಬಗ್ಗೆ ತಿಳುವಳಿಕೆ ಕೂಡ ಇದೆ. ಹಾಗಾದ್ರೆ ಯಾವ ರೀತಿ ನಾವು ಯೋಗದಿಂದ ಕಡಿಮೆ ಮಾಡಬಹುದು ಒತ್ತಡವನ್ನು? ಯೋಗ ನಮ್ಮ ಶ್ವಾಸಕೋಶ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಸರ್. ಧ್ಯಾನದಿಂದ ಮನಸ್ಸಲ್ಲಿ ಶಾಂತಿ ಮತ್ತು ಸಮಾಧಾನವನ್ನು ತರುತ್ತದೆ. ಒತ್ತಡ ಕಡಿಮೆ ಮಾಡಲು ನಾವು ಆದಷ್ಟು ಯೋಗ ಧ್ಯಾನ ಪ್ರಾಣಾಯಾಮ ಮಾಡುವುದರಿಂದ ನಮ್ಮ ಮನಸ್ಸಿನ ಮೇಲೆ ಶಾಂತಿ ಹಾಗೂ ನೆಮ್ಮದಿಯಿಂದ ಕೂಡಿರುವುದರಿಂದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬಹುದು. ಈಗ ನಮ್ಮ ಶರೀರ ಆಯ್ತು, ಮನಸ್ಸಾಯ್ತು, ನಮ್ಮ ವ್ಯಾವಹಾರಿಕ ಜೀವನದೊಳಗೆ ಯಾವ ರೀತಿ ಯೋಗ ಅನುಕೂಲಕ್ಕೆ ಬರ್ತದೆ ಅಂತೀರಿ? ಯೋಗ ಮಾಡೋದ್ರಿಂದ ಮನಸ್ಸು ಸದೃಢವಾಗಿರುವುದರಿಂದ ನಮ್ಮ ಜೀವನದಲ್ಲಿ ಧೈರ್ಯ ಮತ್ತು ತಾಳ್ಮೆಯನ್ನು ಪ್ರೇರೇಪಿಸುತ್ತದೆ. ಹಾಗೆಯೇ ಕಾರ್ಯಕ್ಷಮತೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮವಾದಂತಹ ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಅಂದ್ರೆ ನಮ್ಮ ಲಾಜಿಕಲ್ ಥಿಂಕಿಂಗ್ ಏನದ ಅದು ಸರಿಯಾಗ್ತದೆ, ಸೂಕ್ತವಾಗಿ ನಾವು ವಿಚಾರ ಮಾಡಬಹುದು. ಅದೇ ರೀತಿಯಾಗಿ ನಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಇವಾಗ ನಮ್ಮ ಆರೋಗ್ಯ ಮನಸ್ಸು ಮತ್ತು ಶಾಂತಿಯಿಂದ ತಾಳ್ಮೆಯಿಂದ ಕೂಡಿರುತ್ತದೆ ಸರ್. ನಿರ್ಧಾರಗಳನ್ನು ತಾನಾಗೆ ಒಳ್ಳೆಯ ನಿರ್ಧಾರಗಳನ್ನು ನಾವು ತಗೊಳ್ಬಹುದು ಅಂತೇಳಿ, ಸೂಕ್ತವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ಈಗ ಸಾಮಾನ್ಯವಾಗಿ ಯೋಗಾಸನ ಮಾಡುವಂತಹ ಸಂದರ್ಭದೊಳಗೆ ನಾವು ನಮ್ಮ ಹೃದಯ ಬಲವಾಗ್ಲಿ ಅಥವಾ ನಮ್ಮ ಕಿಡ್ನಿ ಬಲವಾಗ್ಲಿ, ಕಣ್ಣುಗಳು ಬಲವಾಗ್ಲಿ, ಮೆದುಳು ಬಲವಾಗ್ಲಿ ಹಿಂಗಂತೇಳಿ ವಿಚಾರ ಮಾಡಿ ಕೆಲವೊಂದಿಷ್ಟು ಆಸನಗಳನ್ನ ಮಾಡ್ತಾ ಇರ್ತೀವಿ, ಧ್ಯಾನ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ತಾವೇನು ಯೋಗ ಹೇಳಿಕೊಡ್ತೀರಿ, ಅಂತಹ ಸಂದರ್ಭದೊಳಗೆ ಯಾವ್ಯಾವ ಅಂಗಗಳಿಗೆ ಇದರಿಂದ ಅನುಕೂಲ ಆಗ್ತಾ ಅಂತೀರಿ? ಯೋಗ ಅನ್ನೋದೇ ಒಂದು ಆಂತರಿಕ ಭಾಗಗಳಿಗೆ ಸಂಬಂಧಿಸಿದಂತಹ ಯೋಗ ಮಾಡುವುದೇ ಸರ್. ಈಗ ನಾವು ಉದಾಹರಣೆ ಜಿಮ್ ಮಾಡಬಹುದು, ವ್ಯಾಯಾಮ ಮಾಡಬಹುದು, ಅವು ಬಾಹ್ಯ ಸೌಂದರ್ಯಗಳನ್ನು ವೃದ್ಧಿಸುತ್ತದೆ. ಆಂತರಿಕವಾದ ಭಾಗಗಳನ್ನು ವೃದ್ಧಿಗೊಳಿಸಲು ಯೋಗ ಮಾಡುವುದು ಬಹಳಷ್ಟು ಸೂಕ್ತ. ಅದರಲ್ಲಿ ಮುಖ್ಯವಾಗಿ ಶ್ವಾಸಕೋಶ, ಹೃದಯ ಮತ್ತು ರಕ್ತನಾಳಗೆ ಹೆಚ್ಚು ಲಾಭ ನೀಡುತ್ತದೆ. ಈಗ ಯೋಗದಿಂದ ಮಾನಸಿಕ ಶಕ್ತಿ ಕೂಡ ಹೆಚ್ಚಾಗ್ತದೆ ಅಂತೀರಿ, ಯಾವ ರೀತಿ ವೃದ್ಧಿ ಮಾಡಬಹುದು ಅಂತೀರಿ? ಯೋಗದಲ್ಲಿ ಹಲವಾರು ಭಾಗಗಳಿವೆ, ಧ್ಯಾನ ಮತ್ತು ಪ್ರಾಣಾಯಾಮ ಕೂಡ ಅದರಲ್ಲಿ ಪ್ರಮುಖವಾಗಿವೆ. ಧ್ಯಾನ ಮತ್ತು ಪ್ರಾಣಾಯಾಮ ಆಸನಗಳು ಮನಸ್ಸು ಮತ್ತು ಆತ್ಮದ ಶಕ್ತಿಯನ್ನು ಹೆಚ್ಚಿಸಲು ಯೋಗ ಪ್ರೇರೇಪಿಸುತ್ತದೆ. ಅಂದ್ರೆ ಮಾನಸಿಕ ಶಕ್ತಿ ನಮ್ದು ಹೆಚ್ಚಾಯಿತು ಅಂತಂದ್ರೆ ಅದರಿಂದ ನಾವು ಸಾಧನೆ ಮಾಡುವಂತಹ ಒಂದು ನಮ್ಮ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತದೆ. ಒಬ್ಬ ವ್ಯಕ್ತಿಯ ಪ್ರಗತಿ ಒಳಗ ಯಾವ ರೀತಿ ಯೋಗ ಹಾಸುಹೊಕ್ಕಾಗಿ ಕೆಲಸ ಮಾಡುತ್ತದೆ ಮತ್ತು ಯಾವ ರೀತಿಯಾದಂತಹ ಒಂದು ಪ್ರೇರಣೆಯನ್ನ ಯೋಗ ಕೊಡ್ತದೆ ಅಂತೀರಿ? ಯೋಗವು ಮನುಷ್ಯನ ಪಂಚಾಲಿಟಿ ಹೆಚ್ಚು ಮಾಡುತ್ತೆ ಸರ್. ಅದೇ ರೀತಿಯಾಗಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಆಕ್ಟಿವ್ ಆಗಿರಬೇಕು, ಕಾರ್ಯಚಟುವಟಿಕೆಯಿಂದ ಕೂಡಿರಬೇಕಾದ್ರೆ ಯೋಗವು ಬಹಳಷ್ಟು ಮಹತ್ವದ ಕಾರ್ಯವನ್ನು ನಿರ್ವಹಿಸುತ್ತದೆ. ಯಾಕಂದ್ರೆ ನಾವು ಹುಡುಗರಿಗೆ ಹೇಳ್ತಿರ್ತೇವೆ, ನಾವು ಸದೃಢ ದೇಹದಲ್ಲಿ ಮಾತ್ರ ಸದೃಢವಾದ ಮನಸ್ಸಿರುತ್ತೆ. ಹಾಗಾಗಿ ನಾವು ಮನಸ್ಸು ಸದೃಢವಾಗಿತ್ತು ಅಂತಂದ್ರೆ ನಾವು ಯಾವುದೇ ಕಾರ್ಯಗಳಾಗಿರ್ಬೋದು ಈಸಿಲಿಂದ ನಾವು ಸರಳವಾಗಿ ಮಾಡಿಕೊಳ್ಳಬಹುದು. ಈಗ ಆನಂದ್ ಗುತ್ತೇದಾರ್ ಅವರೇ, ನಾವು ನೋಡ್ತಾ ಇದ್ದೀವಿ ತಾವು ಹೇಳದಂಗೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳಿ, ಅದೇ ರೀತಿಯಾಗಿ ಯೋಗವನ್ನ ನಾವು ಅಳವಡಿಸಿಕೊಂಡ್ರೆ ನಮ್ಮ ಒಂದು ಶರೀರ ಮತ್ತು ಮನಸ್ಸು ಸದೃಢ ಆಗೋದ್ರ ಜೊತೆಗೆ ನಮ್ಮ ಸಮಾಜದ ಜೊತೆಗಿನೇನು ಸಂಬಂಧಗಳಿರ್ತಾವಲ್ಲ ಅವು ಗಟ್ಟಿಗೊಳ್ಳುವಂತಹ ಒಂದು ಕೆಲಸ ಕೂಡ ಆಗ್ತದೆ. ಸಕಾರಾತ್ಮಕವಾದಂತಹ ಒಂದು ಸಾಮಾಜಿಕ ಪರಿಸರ ನಿರ್ಮಾಣ ಆಯಿತು ಅಂತಂದ್ರೆ ಸಮಾಜ ಕೂಡ ಉದ್ದಾರ ಆಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಯೋಗದಿಂದ ಈ ಎಲ್ಲ ಕೆಲಸಗಳು ಆಗ್ತಾವ ಅಂತ ಹೇಳಿ ತಮಗ ಅನಿಸ್ತಾ ಇದೆ? ಖಂಡಿತವಾಗುತ್ತೆ ಸರ್. ಯಾಕಂದ್ರೆ ನಾವು ರೀಸೆಂಟ್ಲಿ ನಾವು ಬೆಳಗಾವಲ್ಲಿ ನೋಡ್ತೇವೆ ಸರ್, ಹುಬ್ಳಿ ಧಾರವಾಡಲ್ಲಿ ರೇಪ್ ಕೇಸು ಆಗ್ತದೆ ಸರ್. ಯಾಕಾಗುತ್ತಂದ್ರೆ ಮಾನಸಿಕವಾಗಿ ಖಿನ್ನತೆಗೊಳಪಟ್ಟಿರ್ತಾರೆ ಸರ್. ಯಾರು ಮಾನಸಿಕವಾಗಿ ಖಿನ್ನತೆಗೊಳಾಗಿರ್ತಾರೆ ಸರ್ ಅವ್ರು ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಅದಕ್ಕೆ ನಾವು ಯೋಗ ಮಾಡೋದ್ರಿಂದ ಆಂತರಿಕವಾಗಿಯೂ ಬಾಹ್ಯವಾಗಿಯೂ ಕೂಡ ಸದೃಢವಾಗಿರುತ್ತೆ. ಅಂದ್ರೆ ನಮ್ಮ ವಿವೇಕ ಜಾಗೃತ ಆಗುತ್ತೆ. ಈಗ ತಾವು ಯೋಗವನ್ನ ಕಲಿಸ್ತಾ ಇರ್ತೀರಿ ವಿದ್ಯಾರ್ಥಿಗಳಿಗೆ, ಇಷ್ಟು ದಿವಸಗಳಲ್ಲಿ ಇರಲಿಲ್ಲ ಇದು ಯೋಗ ಒಂದು ಕೋರ್ಸ್, ಈಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ ತಾವು ಯೋಗವನ್ನ ಕಲಿಸ್ತಾ ಇದ್ದೀರಿ, ವಿದ್ಯಾರ್ಥಿಗಳಲ್ಲಿ ಏನೇನು ಬದಲಾವಣೆಗಳನ್ನು ತಾವು ನೋಡ್ತಾ ಇದ್ದೀರಿ, ದಿನನಿತ್ಯದ ಏನ್ ಬದಲಾವಣೆಗಳು ತಮ್ಮಲ್ಲಿ ಕಂಡು ಬರ್ತಾ ಇದ್ದಾವ? ಇದು ಈಗಲ್ಲ ಸರ್, ಮೊದಲಿನಿಂದಿದೆ, ಅದರ ಪತ್ರಗಳ ಮುಖಾಂತರ ಈಗ ಬಂದಿದೆ ಅದು. ಯೋಗದ ಇದೆ ಸರ್, ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ ಸರ್. ಯಾಕಂದ್ರೆ ಅವರು ನಿಲ್ಲುವ ಸ್ಥಿತಿ ಆಗಿರ್ಬೋದು, ಕೂಡುವ ಭಂಗಿ ಆಗಿರ್ಬೋದು, ಉಸಿರಾಟುವ ಸ್ಟೈಲಿ ಇರ್ಬೋದು. ಯಾಕಂದ್ರೆ ನಾವು ಉಸಿರಾಟಲ್ಲಿ ಹ್ಯಾಂಗ್ ಮಾಡ್ತೇವೆ ಅಂದ್ರೆ ಸರ್, ನಮ್ಮ ಅರ್ಧ ಶ್ವಾಸಕೋಶ ಮಾತ್ರ ಉಸಿರಾಡ್ತೇವೆ ನಾವು, ಪೂರ್ತಿಯಾಗಿ ಉಸಿರಾಡಲ್ಲ. ಅದನ್ನು ವಿದ್ಯಾರ್ಥಿಗಳು ಕಳಿಸಿದಾಗ ಎಷ್ಟೋ ಜನಕ್ಕೆ ನಾನು ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ, ಅಸ್ತಮ ಇದ್ದವರಿಗೆ ಹಲವಾರು ರೋಗಗಳಿಗೂ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಸರ್. ಯೋಗದ ಮೂಲಕ ಸರ್, ಆಂತರಿಕವಾದಂತದ್ದು. ಕೆಲವೊಂದು ಹುಡುಗರಿಗೆ ಪೈಲ್ಸ್ ಇತ್ತು ಸರ್, ಪೈಲ್ಸ್ ಆಗ್ತದೆ. ಕೆಲವರಿಗೆ ಬ್ಯಾಕ್ ಬೋನ್ ಇತ್ತು, ಕೆಲವೊಬ್ಬರಿಗೆ ಶ್ವಾಸಕೋಶದ ಪ್ರಾಬ್ಲಮ್ ಇತ್ತು. ಯೋಗ ಮುಖಾಂತರ ನಾನು ಅವರಿಗೆ ಜೀವನದಲ್ಲಿ ಚೆನ್ನಾಗಿರ್ತಿರಲು ಸಹಕಾರಿಯಾಗಿದೆ. ಓಹೋ, ಅಂದ್ರೆ ಬಹಳಷ್ಟು ಸುಧಾರಣೆ ಆಗಿದೆ ಆಗ್ತದೆ ಅಂತೀರಿ? ಖಂಡಿತವಾಗಿ, ಅಲ್ಪ ಸಮಯದೊಳಗೆ ಆಗ್ತದೆ ಇದು. ಬಹಳ ದಿವಸ ನಾವು ವೇಟ್ ಮಾಡೋದು ಬೇಕಾಗಿಲ್ಲ ಅಂತ? ಇಲ್ಲ ಸರ್, ಸ್ವಲ್ಪ ಟೈಮ್ ತಗೋಬೇಕು, ಡಿಪೆಂಡ್ ಅಪಾನ್ ಅವರದು ಇದ್ರ ಮೇಲೆ ಹೋಗುತ್ತೆ. ಅವರ ಒಂದು ಪ್ರಯತ್ನ ಮತ್ತೆ ಯಾವ ರೀತಿ ನಾವು ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇದ್ದೀವಿ, ಅವರಿಗಿರುವಂತಹ ಒಂದು ರೋಗದ ತೀವ್ರತೆ ಇರಬಹುದು ಅದ್ರ ಮೇಲೆ ಹೋಗ್ತದೆ ಅಂತೀರಿ? ಒಟ್ಟಿನೊಳಗೆ ಆರೋಗ್ಯಪೂರ್ಣವಾದಂತಹ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ ಅದು ವಿದ್ಯಾರ್ಥಿಗಳ ಮೂಲಕ. ತಾವೇನು ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದೀರಿ, ಅವರು ತಮ್ಮ ಮನೆಯೊಳಗೆ ಕಲಿಸ್ತಾ ಇದ್ದಾರೆ ಏನು ಯೋಗ ಐತಲ್ಲ, ತಾವು ಕಾಲೇಜಿನೊಳಗೆ ಹೇಳ್ತಾ ಇದ್ದಾರೆ, ಅದೇ ಒಂದು ವೈದ್ಯರು ಅವರು ತಮ್ಮ ಕುಟುಂಬದೊಳಗ ಇಲ್ಲ ಇಂಥದ್ದು ಏನು ಯೋಗ ಇದೆ ಬಹಳ ಚಲೋ ಅದ ನೀವು ಕಲೀರಿ ಅಂತೇಳಿ ಪೇರೆಂಟ್ಸ್ಗಾಗಲಿ ಅಥವಾ ಬಂಧುಗಳಿಗಾಗಲಿ ಹೇಳುವಂತದ್ದು ಅದನ್ನ ಯಾರಾದರೂ ತಮಗ ಈ ಒಂದು ವಿಚಾರವನ್ನು ಹೇಳಿದ್ದಾರೆ ವಿದ್ಯಾರ್ಥಿಗಳು? ಹಾ ಸರ್, ನಮ್ಮ ಕಾಲೇಜಲ್ಲಿ ಹೇಳಿದ್ರೆ ಸರ್, ನಾವು ಕರೋನಾ ಟೈಮಲ್ಲಿ ಆನ್ಲೈನ್ ಮುಖಾಂತರನೇ ಯೋಗ ಮಾಡಿಸ್ತಾರೆ ಸರ್. ವಿದ್ಯಾರ್ಥಿಗಳ ಜೊತೆಗೆ ಅವ್ರ ಪಾಲಕರು ಕೂಡ ನಾವು ಆನ್ಲೈನ್ ಕರೆದು ಯೋಗಾಸನ ಮಾಡಿಸ್ತೇವೆ ಸರ್. ಯಾಕಂದ್ರೆ ನಾವು ಕರೋನಾ ಬಂದಾಗ ಮೇನ್ ಇಂಪಾರ್ಟೆಂಟ್ ಪ್ರಾಣಾಯಾಮ ಬರುತ್ತೆ ಸರ್. ಒಂದು ಇದು ಪ್ರಾಣಾಯಾಮ ಮಾಡಿಸೋರ ಮುಖಾಂತರ ಮನೆಯಲ್ಲೂ ಕೂಡ ನಾವು ಒಳ್ಳೆ ರೀತಿಯಿಂದ ಆರೋಗ್ಯ ಹೊಂದಿರಲು ಸಹಕಾರಿಯಾಗಿದೆ ಸರ್. ಈಗ ಅವರ ಒಂದು ಕಾಲೇಜ್ ಪಠ್ಯದೊಳಗೆ ಅಭ್ಯಾಸದೊಳಗೆ ಯಾವ ರೀತಿಯಾದಂತಹ ಒಂದು ಬದಲಾವಣೆಗಳನ್ನು ತಾವು ನೋಡಬಹುದು ಯೋಗದಿಂದಾಗಿ? ಬಹಳಷ್ಟು ಜನರಿಗೆ ನಾನು ಕ್ವಶನ್ ಕೇಳಿದಾಗ ಸರ್, ಏ ನಮ್ಮ ಓದಿ ನೆನಪಿರಲ್ಲ, ಏಕಾಗ್ರತೆ ಇರಲ್ಲ, ಚಂಚಲತೆ ಇರುತ್ತೆ, ಆ ರೀತಿ ವಿದ್ಯಾರ್ಥಿಗಳು ಹೇಳಿದುಂಟು ಸರ್. ಆ ರೀತಿ ಹೇಳಿದಾಗ ನಾವು ಆಸನಗಳ ಮುಖಾಂತರ ಅವ್ರ ಬಳಿ ಯಾವ ರೀತಿಯಾಗಿ ಏಕಾಗ್ರತೆ ತರಬಹುದು, ನೆನಪಿನ ಶಕ್ತಿ ಯಾವ ರೀತಿ ವೃದ್ಧಿಸಿಕೊಳ್ಬಹುದು ಅಂದ್ರ ಮುಖಾಂತರ ನಾವು ವಿದ್ಯಾರ್ಥಿಗಳಿಗೆ ಆಸನಗಳ ಮುಖಾಂತರ ಹಾಗೂ ಪ್ರಾಣಾಯಾಮಗಳ ಮುಖಾಂತರ ಮಾಡಿದೆ ಸರ್. ಅಂದ್ರೆ ಯೋಗ ಮುಖಾಂತರ ಏಕಾಗ್ರತೆ ಬರುವಂತದ್ದು, ಆಮೇಲೆ ಅವರ ಒಂದು ನೆನಪಿನ ಶಕ್ತಿ ಹೆಚ್ಚಾಗುವಂತದ್ದು, ಆಮೇಲೆ ಅವರ ಒಂದು ಪಠ್ಯದ ಏನು ಕೋರ್ಸ್ ಏನದ ಅದರೊಳಗ ಇಂಪ್ರೂವ್ಮೆಂಟ್ ಆಗುವಂತದ್ದನ್ನ ತಾವು ನೋಡ್ತಾ ಇದ್ದೀರಾ? ಈಗ ಹೊಸದಾಗಿ 6 ದಿನ ಕಮಿಟಿ ನಮ್ಮ ಕಾಲೇಜಿನಲ್ಲಿ ಸರ್, ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ 6 ದಿನ ಕಮಿಟಿಯಲ್ಲಿ 2024-25 0+2 ಕೋರ್ಸ್ ಅಲ್ಲಿ ಫಿಸಿಕಲ್ ಎಜುಕೇಶನ್ ಫಸ್ಟ್ ಏಡ್ ಅಂಡ್ ಮೆಡಿಟೇಷನ್ ಅಂಡ್ ಯೋಗ ಪ್ರಾಕ್ಟೀಸ್ ಅಂತ ಕಲಿಸಿ ಹೊಸ ಕೋರ್ಸ್ ಅನ್ನು ಅನುಮೋದನೆ ಕೊಟ್ಟಿದೆ ಸರ್ ಐಸಿಆರ್. ಹೀಗಾಗಿ ಈಗ ನಾವು ಈ ಡೈರಿ ಟೆಕ್ನಾಲಜಿಯಲ್ಲಿ 3ನೇ ಸೆಮಿಸ್ಟರ್ ಅಲ್ಲಿ ಈ ಕೋರ್ಸ್ ಅನ್ನು ತೆಗೆದುಕೊಳ್ತಾ ಇದ್ದೇವೆ ಸರ್. ಅದೇ ರೀತಿಯಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾಲೇಜಿಗೆ ಐಸಿಆರ್ ಅತ್ತೆ ಮಾನ್ಯತೆ ಕೂಡ ಪಡೆದುಕೊಂಡಿದೆ ಸರ್. ಓ, ಬಹಳ ಸಂತೋಷ ಆಯ್ತು. ಯೋಗ ಕೋರ್ಸ್ ಅನ್ನ ಏನದೆ ಕಾಲೇಜ್ ಲೆವೆಲ್ನೊಳಗೆ ಅದು ಕೂಡ ಹೈನು ವಿಜ್ಞಾನಗಳ ಮಹಾವಿದ್ಯಾಲಯದೊಳಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಯೂನಿವರ್ಸಿಟಿ ಒಳಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದ್ರೆ ಬಹಳ ಸಂತೋಷ ಕೊಡುವಂತಹ ಒಂದು ವಿಚಾರ, ಹೆಮ್ಮೆಯ ವಿಚಾರ. ಇದು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ, ಯಾಕಂತಂದ್ರೆ ಕೆಲವೊಮ್ಮೆ ಏನಾಗ್ತದೆ ನಾವು ಓದಿಲ್ಲ ಅಂತಂದ್ರು ನಮ್ಮ ಒಂದು ಆತ್ಮವಿಶ್ವಾಸದಿಂದ ನಾವು ಎಲ್ಲಾದರೂ ಪ್ರಗತಿಯನ್ನು ಸಾಧಿಸಬಹುದು, ಎಲ್ಲಾದರೂ ನಾವು ಒಂದು ಸಾಧನೆಯನ್ನು ಮಾಡಬಹುದು. ಅಂತ ಒಂದು ಆತ್ಮವಿಶ್ವಾಸವನ್ನ ಯೋಗ ಕೊಡುತ್ತದೆ. ಅದಕ್ಕೆ ಏನು ತಾವು ಪ್ರಯತ್ನ ಮಾಡ್ತಾ ಇದ್ದೀರಿ? ಒಂದು ಸಂಕ್ಷಿಪ್ತವಾಗಿ ಯೋಗದಿಂದ ನಮ್ಮಲ್ಲಿ ಏನೇನು ಬದಲಾವಣೆಗಳು ಆಗ್ತಾವ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀರಿ? ನಾವು ಸಾಮಾನ್ಯ ಜೀವನದಲ್ಲಿ ದಿನದ 24 ಗಂಟೆಗಳಲ್ಲಿ ನಮ್ಮ ಆಧುನಿಕ ಜೀವನದ ಜಂಜಾಟದಲ್ಲಿ ಇದ್ದಿದೆ ಸರ್ ನಾವು ಜನ. ಯಾಕಂದ್ರೆ ಎಲ್ಲರೂ ಹಣ ಗಳಿಸಬೇಕು, ಬೇರೆ ಬೇರೆ ರೀತಿಯಿಂದ ಟೆನ್ಷನ್ ಅಲ್ಲಿ ಇದ್ದಾರೆ ಸರ್. ಅದಕ್ಕಾಗಿ ಯೋಗ ಮತ್ತು ವ್ಯಾಯಾಮಗಳು ತಮ್ಮದೇ ಆದಂತಹ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತವೆ. ಯೋಗ ಮತ್ತು ವ್ಯಾಯಾಮ ಮಾಡೋದ್ರಿಂದ ಮನಸ್ಸಿಗೆ ಹಿತ ಉಂಟು ಮಾಡುವಲ್ಲಿ ಹಾಗೂ ಮನುಕುಲದ ಸರ್ವೋತ್ತಮಖ ಬೆಳವಣಿಗೆಗೆ ಯೋಗ ಸಹಕಾರಿಯಾಗಿದೆ. ಕೊನೆಯದಾಗಿ ಹೇಳಬೇಕಂದ್ರೆ ಸರ್, ನಾವು ಯೋಗ ಒಂದು ಕೋರ್ಸ್ ಎಲ್ಲ ಮಾಡಿಸ್ತೇವೆ, ಎಲ್ಲ ವಿದ್ಯಾರ್ಥಿ ಮಿತ್ರರು ಕೇಳ್ಕೊಳ್ಳೋದು ಏನಂದ್ರೆ ನಿಮ್ ಜೀವನದಲ್ಲಿ ಕಂಟಿನ್ಯೂ ಆಗಿ ಅದು ಮಾಡ್ಕೋತ ಹೋದರೆ ಉತ್ತಮ ಸರ್. ಇದೊಂದು ರೀತಿ ಫೌಂಡೇಶನ್ ಇದ್ದಾಗ ಸರ್, ಅದಕ್ಕಾಗಿ ವಿದ್ಯಾರ್ಥಿಗಳು ಒಂದು ಮೊದಲನೇ ಸ್ಟೆಪ್ ಅಂತ ತಿಳ್ಕೊಂಡು ತಮ್ಮ ಜೀವನ ಉದ್ದಕ್ಕೂ ಇದನ್ನು ತೆಗೆದುಕೊಂಡು ಹೋಗಬೇಕಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಹಾಗೂ ಪಾಲಕರಲ್ಲಿ ಕಳಕಳಿ ವಿನಂತಿ. ಆತ್ಮೀಯರೇ, ತಾವು ಇಲ್ಲಿ ತನಕ ನೋಡಿದ್ರಲ್ಲ, ಯೋಗವನ್ನ ನಾವು ಐಚ್ಛಿಕವಾಗಿ ಪ್ರಾಕ್ಟೀಸ್ ಮಾಡಬಹುದು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಅದನ್ನ ಶಾಲಾ ಮಟ್ಟದೊಳಗ ಆಮೇಲೆ ಕಾಲೇಜು ಮಟ್ಟದೊಳಗ ಅದನ್ನು ಒಂದು ಕೂಡ ಪಠ್ಯದ ಚಟುವಟಿಕೆಯಾಗಿ ಇವತ್ತಿನ ದಿವಸ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ನಾವು ನಮ್ಮ ಜೀವನವನ್ನ ಯಾವ ಎತ್ತರಕ್ಕೆ ಏರಿಸಬಹುದು ಅನ್ನುವಂತಹ ಒಂದು ವಿಚಾರದೊಳಗ ಸಾಕಷ್ಟು ಪ್ರಗತಿಯನ್ನು ನಾವು ಕಾಣಬಹುದಾಗಿದೆ. ಯೋಗ ನಾವು ಇಚ್ಛೆಪಟ್ಟು ಮಾಡೋದು ಬೇರೆ, ಕೋರ್ಸ್ ಅಂತ ಹೇಳಿ ಅನ್ನುವಂತಹ ಒಂದು ವಿಚಾರದೊಳಗೆ ಮಾಡೋದು ಬೇರೆ, ಆದರೂ ಕೂಡ ನಾವು ಅದನ್ನ ಇಷ್ಟಪಟ್ಟು ಮಾಡಿದ್ರೆ ಎಲ್ಲ ಪ್ರಗತಿ ಸಾಧ್ಯದ ಅನ್ನುವಂತಹ ಒಂದು ವಿಚಾರ ಇಲ್ಲಿ ನಾವು ಗಮನಿಸಬೇಕು. ಅದಕ್ಕೆ ನಾವು ನೀವು ಎಲ್ಲರೂ ಯೋಗವನ್ನ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಅಳವಡಿಸಿಕೊಂಡು ಮುಂದುವರಿಯುವಂತಹ ಒಂದು ಕಾರ್ಯವನ್ನ ಇವತ್ತಿನ ದಿವಸ ಮಾಡಬೇಕಾಗಿದೆ. ಇಲ್ಲಿ ತನಕ ಡಾಕ್ಟರ್ ಆನಂದ್ ಗುತ್ತೇದಾರ್ ಅವರು ಯೋಗವನ್ನ ಯಾವ ರೀತಿ ನಾವು ಜೀವನದೊಳಗೆ ಅಳವಡಿಸಿಕೊಳ್ಬೇಕು, ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಯಮಾವಳಿಗಳನ್ನು ಹೇಳಿದ್ದಾರೆ. ಮತ್ತೆ ಅವರು ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಸಾಕಷ್ಟು ತರಬೇತಿ ಕೊಟ್ಟು ಅವರ ಜೀವನದೊಳಗೆ ಪ್ರಗತಿ ಸಾಧಿಸುವಂತಹ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಒಳ್ಳೆಯದು ಡಾಕ್ಟರ್ ಆನಂದ್ ಗುತ್ತೇದಾರ್ ಅವರೇ, ತಾವು ಯೋಗದ ಬಗ್ಗೆ ಇಲ್ಲಿ ತನಕ ನಮ್ಮ ಎಲ್ಲ ಶ್ರೋತೃಗಳಿಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದೊಳಗಿರುವಂತಹ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ರೈತರಿಗೆ ಬಹಳ ಒಳ್ಳೆಯ ರೀತಿಯಿಂದ ತಿಳಿಸಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಈ ತನಕ ಮಾನವನ ಜೀವನದಲ್ಲಿ ಯೋಗದ ಮಹತ್ವ ಕುರಿತು ಕಲಬುರಗಿ ಜಿಲ್ಲೆಯ ಮಹಗಾಂವ್ ಕ್ರಾಸ್ ಹತ್ತಿರವಿರುವ ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಯೋಗ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಆನಂದ್ ಎಸ್ ಗುತ್ತೇದಾರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳೋಣ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಹೇಳ, ಎಷ್ಟು ದಿನ ಆಯ್ತು ಏನ್ ಕತೆ? ಫೋನೇ ಮಾಡಿಲ್ಲ. ನಾ ಮಾಡಿಲ್ಲಂತೆ. ಬರೋಬರ ಅದು ಬಿಡು, ಯಾರನ್ನ ಒಬ್ರು ಮಾಡಬೇಕಾಗ್ತದಲ್ಲ. ಅಂದಂಗೆ ಏನು ವಿಶೇಷ ಇವತ್ತು ನೆನಪಿಸ್ಕೊಂಡಿಲ್ಲ? ಶಿವಬೋಕನ ಕತೆ ನೋಡಿದನು? ಸರಿ ಸರಿ, ನಾವು ಬಂದು ತಯಾರಾಗ್ಯದ್ರೆ ಯಾಕೋ ಸ್ವಲ್ಪ ಹಸಿವೆ ಅನ್ನಿಸ್ಲಿಕ್ಕೆ ಹತ್ತದ. ಏನಾರ ಮಾಡಿಟ್ಟಳೇನೋ, ಉಂಡೆ ಬರ್ಲಿ ನನ್ನ ತಿನ್ಕೊಂಡ್. ಮತ್ತೇನು ಏನಂತಾರ ಅತ್ತಿಮ್ಮನವರು? ಶಿವಬೋಕ ಅಲ್ಲ, ಹೇಳ ಸರಿಯಾಗಿ ಹೇಳ. ಏನ ಕೇಳಕ ಏ, ಒಂದ್ ನಿಮಿಷ ಇದೆ, ಒಂದ್ ನಿಮಿಷ ಇದೆ, ಆಮೇಲೆ ಮಾತಾಡ್ತೀನಿ ಅಂತ. ಬಾರಪ್ಪ ಬಾಪಾ. ಉಂಡಿ ಅವಲಕ್ಕಿ ಎಷ್ಟು ರುಚಿಯಾಗಿವಲ್ಲ? ಎಷ್ಟು ರುಚಿಯಾಗಿವ? ಏನ್ ನಿನ್ ಮನೇಲಿಂದ ತಂದಿದ್ದೆ? ಏನ್ ಶೋಭಕ್ ಮಾಡಿದ್ದು ತಂದೇನು? ನಾನೇ ನಾನು ಕಾಣಿಸಿದ್ರೆ ನನಗೆ ಕಾಣಿಸ್ಲಿಕ್ಕೆತ್ತಾವ. ನಾ ಮಾಡಿದ್ವಿ. ಅಲ್ಲ ಶೋಭಕ್ಕ, ಹಿಂಗ್ ಎಷ್ಟ್ ಮಂದಿ ತಿಂದೋಗ್ಯಾರ ಅಂತ ಉಂಡಿ ಅವಲಕ್ಕಿ ಮನೆಗಿನೂ? ಯಾರು ಬರ್ತಾರೆ ಯಾರು ಬರಂಗಿಲ್ಲ. ಬರ್ದು ತಿನ್ನೋಂತವ್ರು ನೀವೇ ಇಬ್ರು. ಸೌರ್ ಸೌರ್ ನಾವಿಬ್ರು ಅಂತ ಹೇಳಿ ನಾಳಿನ ದಿವ್ಸ ಹಂಗೆ ಫೋನ್ ಮಾಡ್ಕೊಂಡ್ ನಿಂತಾಗ ನಾವ್ ಸುಮ್ಮನ್ ಒಳಗ್ ಹೋಗಿ ಬಂದ್ರು ಇದನ್ನ ನೀವೇ ಒಯ್ದಿರ ಪೈಕಿ ಹೇಳು. ಅಲ್ಲ ನಾವ್ ಬಂದು ಐದ್ ನಿಮಿಷ ಆಯ್ತು ಕೂತೀವಿ. ಎಲ್ಲಿ ಆಗ್ತದೆ ಐದ್ ನಿಮಿಷ? ಫೋನ್ ಮಾಡ್ಲಿಕ್ಕೆ ಐದ್ ನಿಮಿಷ ಆಗಿಲ್ಲ. ಮಾರಿ ಮಾಡಿ ನೀವು ಮಾತಾಡ್ಲಿತ್ತೀವಿ. ಹೌದು, ಈ ಕಡೆ ಬಾಗಿಲು ಗುಲ ಇಟ್ಟಿ ನಾವು ಬಂದು ಮಾತಾಡಿ ಮತ್ತೆ ಬಿಡಕ್ಕೆ ಗಂದೆ ಹಸಿವಾಗಿ ಅಂದ್ರೆ ಹಾಕಿರು. ನಂದೆ ಏನು ಮಾಡಬೇಡ, ಒಳಗ್ ಹೋಗ್ಸಿದ ಅವ್ಲಿಕ್ಕಿ ಡಬ್ಬಿ ಕುನದ, ಉಂಡಿ ಡಬ್ಬಿ ಕುನದ, ಒಳಗ್ ಹೋಗಿ ಉಂಡಿ ಅವ್ಲಿಕ್ಕಿ ಹಾಕೊಂಡು ಬಂದು ನಾವು ತಿನ್ನ ಮುಂದೆ ನೀನ್ ಕರ್ದಾಗ ಬಂದಿ. ಆಯ್ತು ತಗೋರಪ್ಪ, ಖುಷಿಯಿಂದ ತಿನ್ಲಿಕ್ಕತ್ತಿರಲೋ, ಸಾಕು ಬಿಡು. ಆಯ್ತು, ನಾವೇನೋ ಖುಷಿಲಿ ತಿಳಿತೀವಿ. ಆದ್ರ ಇದೇನು ಮೊಬೈಲ್ ನಲ್ಲಿ ಮಾತಾಡ್ಲಿತ್ತಿ ನೋಡು, ಇದು ಖುಷಿ ವಿಷಯ ಅಲ್ಲ. ಅಲ್ಲಪ್ಪ, ಅದಕ್ಕೊಂದ್ ಲಿಮಿಟ್ ಅನ್ನೋದು ಇರ್ತದಲ್ಲ. ತಾಸ್ಗಟ್ಲೆ ಮಾತಾಡ್ಲಿಕತ್ತೀನಿ, ಈಗ ಐದ್ ನಿಮಿಷ ಆಗಿಲ್ಲ ಇನ್ನಂತ ಹೇಳಿಕತ್ತೀನಿ. ನೀ ತಾಸ್ಗಟ್ಲೆ ಮಾತಾಡಿಲ್ಲ ಖರೆ, ಅವ್ರ ಬಂದವ್ರ ಯಾರ ಹೋದವ್ರ ಯಾರ ಅದನ್ನ ನೋಡ್ಬೇಕಾ? ಬೇಡ, ನೀನು ಅದ್ರ ಲಕ್ಷ ಬೇಕಲ್ಲ. ಶೋಭಕ ನಾಯಿನಲ್ಲಿತ್ತೀನಿ, ನೀ ಸ್ವಲ್ಪ ಮಾತಾಡಿ ಖರೆ. ಹಿಂಗ ಇದು ಮೊಬೈಲ್ ಏನದಲ್ಲ ಈ ಕಡೆ ಕಡೆ ಬಂದಿದ್ದ, ಆದ್ರೆ ಇತ್ತೀಚೆಗೆ ಇದು ಸಾರ್ವಜನಿಕ ಏನಾಯ್ತು ನೋಡು, ಅಂದ್ರೆ ಮೊಬೈಲ್ ಇಲ್ಲಾರ್ದು ಮನೇನೇ ಇಲ್ಲ ಅಂತಂದ್ರು ನಡೀತದ ಅಂತ ನಾ ಅನ್ಕೊಲಿತೇನೆ. ಮನೇನೂ ಇಲ್ಲ, ವ್ಯಕ್ತಿನೂ ಇಲ್ಲ. ವ್ಯಕ್ತಿನೂ ಇಲ್ಲ ಅಂತಂದ್ರ ಬಡೂರ್ ಅದಾರ ಅಂದ್ರು ಸಹಿತ ಒಂದರ ಮೊಬೈಲ್ ಅದ ಅಂತ ನಾ ಅನ್ಕೊಲಿತೇನೆ. ಹೌದು, ಅಂದ್ರೆ ಏನಂದ್ರೆ ಬಿಡ್ತೇನೆ, ಮಣ್ಣೊಬ್ಬರಿಗೆ ಅವ್ರಿಗೆ ಹೋಗಿತ್ತು ಶಿವಮೊಗ್ಗ. ದನ ಕಾಯ್ತಾರ ನೋಡು, ಇದ್ರ ವೃತ್ತಿ ಅಂತ ಹೇಳ್ತಾ ಇಲ್ಲ ನಾನು, ಹಿಂಗೆ ಅದನ್ನು ಒಂದು ಗೌರವವಾದಂತದ್ದೇ. ಆದ್ರ ಅವ್ರ ಮೊಬೈಲ್ ಮಾತಾಡ್ಲಿತ್ತಿರು ಏನೋ ಆಕಳ ಎಮ್ಮೆ ಕಾಯ್ಕೋತ, ಏನಪ್ಪ ಯಾರಿಗೆ ಫೋನ್ ಹಚ್ಚಿ ಅಂತ ನಂಗೆ ಮಾತಾಡ. ಇಲ್ರಿ ನಮ್ಮ ಮನೆ ರೊಟ್ಟಿ ತರ್ಬೇಕು, ಫೋನ್ ಮಾಡಿನಿ ತಗೊಂಡ್ಬಾ ಅಂತೇಳಿ. ಎಷ್ಟ್ ಅನುಕೂಲ ಇದೆ ನೋಡೆ. ಅಲ್ಲಪ್ಪ, ಅದ್ರಲ್ಲಿಂದ ಅನುಕೂಲ ಇದ್ದಲ್ಲೇ ಎಲ್ಲರೂ ಇಟ್ಕೋತಾರಲ್ಲ. ಹೌದಲ್ಲ, ಸುಮ್ನೆ ಅಂದ್ರೆ ಯಾರು ಇಟ್ಕೊಂಡ್ರೆ ಸ್ವಲ್ಪ ದಿವಸದಾಗ ಇದು ಮನಿ ಮನಿ ಮಾತಾಗ್ಯದ ಅಂತಂದ್ರ ಸರಳದ, ಅನುಕೂಲದ, ಉಪಯೋಗ ಬರ್ತದ ಅಂತಂದಾಗ ಇಷ್ಟೆಲ್ಲ ಆಗ್ಯದ. ಇಲ್ಲಂದ್ರೆ ಯಾರ ನಿನ್ ಮನೆಗೆ ಬಂದು ನಿಮ್ ಮೊಬೈಲ್ ತಗೋ ಅಂತ ಹೇಳ್ರಿ ನೋ. ಇಲ್ಲ, ಆದ್ರೆ ಶೋಭಕ್ಕ ನಾನು ಅದನ್ನು ಹೇಳ್ತಾರಲ್ಲ, ಅತಿ ಆದ್ರೆ ಅಮೃತನ ವಿಷ ಅನ್ನೋದಲ್ಲ. ಹಂಗ ಯಾವುದೇ ಒಂದು ವೈಜ್ಞಾನಿಕ ಒಂದು ಕಂಡಿಡ್ದಾರ ಅನ್ವೇಷಣೆ ಏನದ ಅದನ್ನ ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡಬೇಕು. ಖರೇ ಅದ ರಾಜಣ್ಣ, ಈಗ ನೀನ್ ಹೇಳದಲ್ಲ ವೈಜ್ಞಾನಿಕ ಉಪಕರಣಗಳನ್ನ ಎಷ್ಟು ಬೇಕು ಅಷ್ಟು ಉಪಯೋಗ ಮಾಡಬೇಕು ಅನ್ನೋದು. ಈಗ ಪ್ರತಿಯೊಬ್ಬರ ಮನೆಯಾಗೂ ನೀ ಅದಂತ ಹೇಳಿದಲ್ಲ, ಪ್ರತಿಯೊಬ್ಬರ ಮನೆಯಾಗ ಇದ್ದದ್ದು ಅಷ್ಟೇ ಅಲ್ಲ, ನಮ್ಮ ಸಣ್ಣ ಮಕ್ಕಳಿಗೆ ಇದನ್ನ ಕೊಟ್ಟು ಬಿಡ್ತಾರೆ ಆಟ ಆಡ್ಲಿಕ್ಕೆ. ಹೌದಿಲ್ಲ, ಯಾಕಂದ್ರೆ ಆ ಹುಡುಗರು ಕಿರಿಕಿರಿ ಮಾಡ್ತಾವ ಅನ್ನೋದು ಕೊಟ್ಟು ಬಿಡೋದಪ್ಪ, ಊಟ ಮಾಡಂಗಿಲ್ಲ ಅನ್ನೋದು ಕೊಟ್ಟು ಬಿಡೋದು, ನನಗೆ ಕೆಲಸ ಆಗಬೇಕಾಗ್ಯದ ಕೊಟ್ಟು ಬಿಡೋದು, ರೆಸ್ಟ್ ಬೇಕಾಗ್ಯದ ಕೊಟ್ಟು ಬಿಡೋದು, ಹೊರಗೋಗ್ಬೇಕಾಗ್ಯದ ಕೊಟ್ಟು ಬಿಡೋದು. ಅಲ್ಲ ರಜಣ್ಣ, ನಿಂಗೆ ಇನ್ನೊಂದೇನದು ಗೊತ್ತಾ? ಆ ಮೊಬೈಲ್ ನೊಳಗಿನ ಒಂದು ಹಾಡ ಡ್ಯಾನ್ಸ್ ಅದಕ್ಕೆ ತೋರಿಸ್ಬಿಟ್ಟಿರ್ತಾರ, ಅದು ಹಿಂಗ ಅದಕ್ಕೆ ಇದಾಗ್ಬಿಟ್ಟಿರ್ತದ. ಹ್ಮ್, ಅದು ಅದು ಹಚ್ಚಿದ್ರೆ ಬಾಯಿ ತೆರೀತದ, ಊಟ ತುತ್ತು ಹಿಡಿಸ್ಕೊಂಬೋದು, ಇರ್ಲಿಲ್ಲ ಅಂದ್ರೆ ಇಲ್ಲ. ಅಂದ್ರೆ ಶೋಭಕ್ಕ, ಈಗ ನಾವು ನೀವು ಸಣ್ಣವರಿದ್ದಾಗ ಹಿಂಗೆ ಹಾಕ್ಯಾರ ಊಟಕ್ಕೆ? ಅಲ್ಲ, ಅವಾಗ ಇದ್ದಿದ್ದೆ ಇಲ್ಲಲ್ಲ ಅದು. ಅಲ್ಲ, ಅವಾಗೆಲ್ಲ ಚಂದಮಾಮ ಇದ್ದ. ಚಂದಮಾಮ ಇಲ್ಲ, ಹಾಂಡಿ ಸಾಮಾನುಗಳೇ ಆಟಿಕೆ ಸಾಮಾನುಗಳು ತಗೊಳ್ಳೋದು, ಬಾರಿಸೋದು, ಗಿಡ ತೋರಿಸ, ಚಂದಮಾಮ ತೋರಿಸ, ಮತ್ತೊಂದ್ ಮನಿ ತೋರಿಸ, ಹಕ್ಕಿ ಪಕ್ಷಿಗಳು ತೋರಿಸೋದಕ್ಕಾಗಿ ತೋರಿಸೋದು. ಅದಕ್ಕೆ ಈಗ ನಾವೆಲ್ಲರೂ ಬಹಳ ಸೀರಿಯಸ್ ಆಗಿ ವಿಚಾರ ಮಾಡ್ಬೇಕಾಗ್ಯದ. ಯಾಕಂತಂದ್ರ ಈ ಮೊಬೈಲ್ ಏನ ಉಪಯೋಗ ಮಾಡಿರ್ತೀವಲ್ಲ, ನನ್ನ ಒಂದ್ ಲೆಕ್ಕದ ಪ್ರಕಾರ ಇನ್ನ ಯು ಕೆ ಜಿ ಒಳಗೆ ಇದ್ದೀವಿ ಅಂತ ಅನಿಸ್ತದ. ಇನ್ನ ಡಿಗ್ರಿ ಮುಂದೆ ಹೋಗ್ಬೇಕು. ಆದ್ರೆ ನಮ್ಕಿನ ಮೊದ್ಲ ಮನೆಯಾಗಿನ ಸಣ್ಣ ಹುಡುಗರೆಲ್ಲ ಗೊತ್ತ ಮಾಡ್ಕೊಂಡವ ನೋಡಪ್ಪ. ಅದು ಮುಂದಿನ ಬಿಡಕ. ನಾ ಹೇಳದೇನಂತಂದ್ರ ಶೋಭಕ, ಈ ಮೊಬೈಲ್ ಯೂಸ್ ಮಾಡೋದು

ಶೋಭಕ್ಕನ ಮೆಸೇಜ್ ನೋಡಬೇಕು, ಶೋಭಕ್ಕನ ಜೊತೆಗೆ ಮಾತಾಡಬೇಕು ಅಂದ್ರೆ ಈ ಟೈಮ್ನಾಗ ನೀವು ಮಾತಾಡಬೇಕು ಅಂತೇಳಿ ನಾವು ಒಂದೆರಡು ಸಲ ಅವ್ರಿಗೆ ತಿಳಿಸಿದ್ವಿ, ಮೆಸೇಜ್ ಕೊಟ್ಟಿವಿ ಅಂತಂದ್ರೆ ಬರಬ್ಬರ ಅದೇ ಟೈಮ್ಗೆ ಮಾಡ್ತಾರ ಅವರು, ಶೋಭಕ್ಕನ ಮೇಲೆ ಕೆಲಸ ಆಗಬೇಕಾಗಿರ್ತ ಅವ್ರಿಗೆ ಅಂತಂದ್ರೆ ಶೋಭಕ್ ಹೇಳಿದ ಕೇಳ್ಬೇಕು. ಯಾಕೆ ಹೇಳ್ತೀನಿ ಶೋಭಕ್ ಅಂತಂದ್ರೆ, ಇದನ್ನು ನಾವು ಸೀರಿಯಸ್ ಆಗಿ ಏನಾದ್ರೂ ಮಾಡ್ಲಿಕ್ಕೆ ಶುರು ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಕೈಯಾಗಿಂದ ದಾಟಿ ಹೋಯ್ತು ಅಂತಂದ್ರೆ ನನಗನಿಸ್ತಾವ ನಿಮ್ಮ ವಿಚಾರ ನಿಮಗ್ ಬಿಟ್ಟಿದ್ದು. ಅಲ್ಲ ನೀ ಹೇಳಿದ್ಮೇಲೆ ಅದೇ ಇದು ವಿಚಾರ ಬರೋಬ್ಬರ ಅನಿಸ್ಲಿಕ್ಕೆ ನಾನು ಆ ಟೈಪ್ ಮಾಡಿ ನೋಡ್ತೀನಿ ನೀವು ಸ್ವಲ್ಪ. ಅಲ್ಲ ಅಂದ್ರೆ ನಮಗೇನ್ ಟೈಮ್ ಕೊಡ್ತಾಳ ಶೋಭಕ್ಕ ಕೇಳ್ಬೇಕಂದ್ರೆ ಎಲ್ಲರಿಗೂ ಒಂದೇ ಟೈಪ್ ಕೊಟ್ಟಿರ್ತೀನಿ, ಒಂದೇ ವೀಣಾ ಬೇರೆ ಬೇರೆ ಇಲ್ಲ, ಬೇರೆ ಬೇರೆ ಇಲ್ಲ ನಮ್ಮಲ್ಲಿ ಎಲ್ಲಾರು. ಹಂಗಲ್ಲಪ್ಪ, ಸಂಘದವರಿಗೆ ಹಗ್ಲತ್ತ ಟೈಮ್ ಕೊಡ್ತಾಳ, ನಾವಿಬ್ರು ರಾತ್ರಿ ಗಣ ಬರೋರು ಮಾತಾಡ್ಕೊಂತ ಸಮಸ್ಯೆ ಇಲ್ಲ, ಎದ್ರ ಬರ್ರಿ ಬೇಕಾದಂಗಿಲ್ಲ. ಸಮಸ್ಯೆ ಇಲ್ಲ ಹಂಗ. ಆಮೇಲೆ ಇನ್ನೊಂದೇನ್ ಹೇಳಿಸೋಬಕ್ಕ, ಒಂದ್ ಸಲ ನಾವ್ ಅದ್ ಒಳಗ್ ಹೋದ್ವಿ ಅಂತ ಇಟ್ಕೋ, ಮೆಸೇಜ್ ನೋಡ್ಲಿಕ್ಕೆ ಅಥವಾ ಇನ್ನೊಂದ್ ನೋಡ್ಲಿಕ್ಕೆ ಸೋಶಿಯಲ್ ಸೈಟ್ ನಾಗ ಯಾರಿಗೆ ಫೋನ್ ಮಾಡ್ಬೇಕಂತ ಫೋನ್ ತಗೊಂಡಿರ್ತೀವಿ, ಅಲ್ಲಿ ಏನೋ ನೋಡ್ತೀವಿ ಆ ಕಡೆ ಹೋದೆ ಹೋದೆ ಹೋದ್ರೆ ಒಳಗೆ ಬರೋದ್ರಾಗೆ ನೆನಪೋಗ್ಬಿಟ್ಟಿರ್ತೀವಿ. ಆಮೇಲೆ ಶಿವಮೊಗ್ಗದಲ್ಲಿ ಇನ್ನೊಂದ್ ಏನ್ ಕತ್ತಿ ಹೇಳಿ ನನಗೆ ಇಷ್ಟೆಲ್ಲ ಹೇಳಿದ್ರು, ರಾತ್ರಿ ಎಷ್ಟು ತಿಂಗಳ ತಗೋ ನಾನು ಎಷ್ಟೊತ್ತಿ ಮುಳುಗಿ ಬಿಡಪ್ಪ ಸುಮ್ನೆ ಅವೆಲ್ಲ ಕೆಲಸಗಳು ನಮ್ಮ ಈಗ ನಾ ಹೇಳಿದ್ದೆ ಹಾಗೆ ದಯನ್ ಸುದ್ದಿ ಏನಿಲ್ಲ ವೀಣಾ, ಇವತ್ತಿನ ನಿದ್ದಿ ನಾವ್ ಇವತ್ ಮಾಡಂಗಿಲ್ಲ, ಇವತ್ತಿನ ನಿದ್ದಿ ನಾಳೆಗೆ ಮಾಡ್ತೀವಿ ನಾವು. ಅಂದ್ರೆ ಅವ್ರು ಏನು ಮಲಗಿದ್ರು ಹನ್ನೆರಡು ಒಂದ್ ಗಂಟೆ ಆದ್ಮೇಲೆ ಮಲಗದು. ಅದಕ್ಕೆ ಶೋಭಕ ನಂದೊಂದು ನಿನಗ ಬೇಡಿಕೆ ಅಂತ ಹೇಳ್ತೀನಿ, ಯಾಕಂದ್ರೆ ಸಜೆಷನ್ ಕೊಡ್ಲಿಕ್ಕೆ ಆಗುದ್ರೆ ಬೇಡಿಕೆ ಇಡಬೇಕು ಮುಂದೆ. ಅದಕ್ಕೆ ಇವತ್ತಿನಿಂದ ಇವತ್ತಿನ ನಿದ್ದಿ ಇವತ್ತೇ ಮಾಡ್ಲಿಕ್ಕೆ ಶುರು ಮಾಡು ಅಂತ ಕೇಳ್ಕೊತೀನಿ, ಶುರು ಮಾಡ್ಲಿಕ್ಕಂತ ಪ್ರಯತ್ನ ಮಾಡ್ತೀನಪ್ಪ. ಬಹಳ ಖುಷಿ ಆಯ್ತು. ಅಲ್ಲ ಈಗಂತೂ ಅವಲಕ್ಕಿ ಉಂಡಿ ತಿಂದು ಬಿಟ್ವಿ, ಚಾನು ಮಾಡ್ತಾಳ ಚಾ ಕುಡಿದು ನಾವು ಹೋಗಣ ನಡಿ, ನಮ್ಮ ಮನೆಗೆ ನಾವು ಹೋಗಣ ನಡ್ರಪ್ಪ ಹಂಗಂತೀರಿ ನಟ್ರಂಗರ್. ಇದುವರೆಗೂ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು ಕೇಳಿದ್ರಲ್ಲ, ಈಗ ಕೇಳೋಣ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಮಂಜುನಾಥತ್ತ, ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಹಾಗೂ ಡೀನ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ, ಇದರ ಒಂದು ಅಂಗಸಂಸ್ಥೆಯಾದ ಹೈನು ವಿಜ್ಞಾನ ಮಹಾವಿದ್ಯಾಲಯ. ವಿದ್ಯಾರ್ಥಿಗಳು ಇದರಲ್ಲಿ ಸೀಟ್ ಪಡ್ಕೋಬೇಕಂದ್ರೆ ಪಿಸಿಎಂಬಿ ಕೋರ್ಸ್ ಅನ್ನ ಮಾಡಿರಬೇಕು, ಮತ್ತೆ ಕೆಇ ಅವರು ನಡೆಸತಕ್ಕಂಥ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರು ನಡೆಸತಕ್ಕಂಥ ಸಿಇಟಿ ಪರೀಕ್ಷೆಯಲ್ಲಿ ರ್ಯಾಂಕ್ ಅನ್ನ ಪಡೆದಿರಬೇಕು, ಮತ್ತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಬರೀಬಹುದು. ಇದಕ್ಕೂ ಒಳ್ಳೆ ಒಂದು ಉತ್ತಮ ಅವಕಾಶ ಇದೆ. ಈ ಒಂದು ರ್ಯಾಂಕ್ ಎಲ್ಲ ಬಂದ ಮೇಲೆ ಫಾರಂ ಸೈನ್ಸ್ ಗೆ ಅಂತ ಹೋಗ್ಬಿಟ್ಟು ಅದರಲ್ಲಿ ನಾವು ಡೈರಿ ಸೈನ್ಸ್ ಅಂತ ನಾವು ಸೆಲೆಕ್ಟ್ ಮಾಡಬಹುದು. ಈ ಡೈರಿ ಸೈನ್ಸ್ ಕಾಲೇಜ್ ಅನ್ನೋದು ಕರ್ನಾಟಕದಲ್ಲಿ ಎರಡಿದಾವೆ, ಒಂದು ಡೈರಿ ಸೈನ್ಸ್ ಕಾಲೇಜ್ ಹೆಬ್ಬಾಳ ಬೆಂಗಳೂರು, ಇನ್ನೊಂದು ಡೈರಿ ಸೈನ್ಸ್ ಕಾಲೇಜ್ ಮಹಾಗಾವ್ಕ್ರಾಸ್ ಕಲಬುರಗಿ. ಇತ್ತೀಚೆಗೆ ಈ ಐಸಿಆರ್ ಇಂದ ಡೈರಿ ಸೈನ್ಸ್ ಕಾಲೇಜ್ ಕಲಬುರಗಿ ಮತ್ತು ಬೆಂಗಳೂರು ಎರಡೂ ಮಾನ್ಯತೆಯನ್ನ ಪಡೆದಿರುತ್ತದೆ. ಪ್ರಥಮ ಬಾರಿಗೆ ಹೈನು ವಿಜ್ಞಾನ ಮಹಾವಿದ್ಯಾಲಯ ಮಹಾಗಾವ್ಕ್ರಾಸ್ ಕಲಬುರಗಿ ಕಾಲೇಜು ಐಸಿಆರ್ ಇಂದ ಮಾನ್ಯತೆಯನ್ನ ಪಡೆದಿರುತ್ತೆ ಎಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ ರೀತಿಯ ಮಾಹಿತಿಗಾಗಿ ಕೆಇಎ ವೆಬ್ಸೈಟ್ ಅನ್ನು ನೋಡಿ, ಮತ್ತೆ www.kveefsu.edu.in ಈ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅಲ್ಲಿ ನೀವು ಇನ್ಫಾರ್ಮೇಶನ್ ತಗೋಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಿನಿ ಮಾಹಿತಿ ಕೇಳಿದ್ರಲ್ಲ, ಈಗ ನದಿ ಸಿನೂರಿನ ಲಕ್ಷ್ಮಣ ಭೀಮಶ ಭೋವಿ ಮತ್ತು ಸಂಘಟದಿಂದ ಗೀಗಿ ಪದವನ್ನು ಕೇಳೋಣ. ಭಕ್ತಿ ಇಟ್ಟು ದುಡಿದವರಿಗೆ ಮುಕ್ತಿ ಪಥವ ಸಾಧನ, ಭಕ್ತಿ ಇಟ್ಟು ದುಡಿದವರಿಗೆ ಮುಕ್ತಿ ಪಥವ ಸಾಧನ, ಭಕ್ತಿ ಇಟ್ಟು ದುಡಿದವರಿಗೆ. ಮುಕ್ತಿ ಮಾರ್ಗ ಶರಣರು ಹಿಂಗಾ ಮಾಡ್ಯಾರ ಸೋದಾನ ಮುಕ್ತಿ ಮಾರ್ಗ ಶರಣರು ಹಿಂಗ ಮಾಡಿದ್ರು ಸೋದಾನ ಸತ್ಯ ನಡೆಯುವ ಮಾಯೋಗಿಗಳಿಗೆ ಯಾತರ ಬಾದಾನ ಸತ್ಯ ನಡೆಯುವ ಮಾಯೋಗಿಗಳಿಗೆ ಯಾತರ ಬಾದಾನ ಬಟ್ಟೆ ಎಷ್ಟು ದಿನಗಳಿಗೆ ದುಡಿದವರಿಗೆ ಮುಕ್ತಿ ಪಥವ ಸಾಧನ ಭಕ್ತಿ ಇಟ್ಟು ದುಡಿದವರಿಗೆ ಮುಕ್ತಿ ಪಥವ ಸಾಧನ ತನ್ನ ಮಕ್ಕಳ ಒತ್ತಿ ಇಟ್ಟಿದ ಮೌಲಾಲಿ ಮಾ ಜ್ಞಾನ ತನ್ನ ಮಕ್ಕಳ ಒತ್ತಿ ಇಟ್ಟಿದ